ಸಾಮಾನ್ಯವಾಗಿ ಇದನ್ನ 25 ಅಡಿ × 25 ಅಡಿ ಅಥವಾ 30 ಅಡಿ × 30 ಅಡಿಯಲ್ಲಿ ಬೆಳೆಯುವಂತ ಸಂಪ್ರದಾಯ, ಯಾಕೆಂದ್ರೆ ದೊಡ್ಡ ಮರ ಆಗೋದ್ರಿಂದ. ಆದ್ರೆ ನಮ್ಮ ರಾಷ್ಟ್ರೀಯ ಗೇರು ಸಂಶೋಧನಾ ಕೇಂದ್ರ ಪುತ್ತೂರಿನಲ್ಲಿ ಡಾಕ್ಟರ್ ಎಂ ಜಿ ನಾಯಕ್ ಅಂತ ಹೇಳಿ ಒಬ್ರು ವಿಜ್ಞಾನಿ ಇದ್ರು, ಈಗ ಅವರು ರಿಟೈರ್ಡ್ ಆಗಿದ್ದಾರೆ. ಅವರು ತುಂಬಾ ವರ್ಷದಿಂದ ಬಹಳ ನಿರೀಕ್ಷಣೆ ಮತ್ತೆ ನೋಡಿ ಎಕ್ಸ್ಪೆರಿಮೆಂಟ್ ಮಾಡಿ ರಿಸರ್ಚ್ ಮಾಡಿ ಅತಿಸಾಂದ್ರ ಪದ್ಧತಿಯನ್ನ ರೂಪಿಸಿದ್ದಾರೆ. ಇದರಲ್ಲಿ ಏನು ಅಂತಂದ್ರೆ, ವಿಶೇಷವಾಗಿ ಗೇರನ್ನ 25 ಅಡಿ ಮತ್ತು 25 ಅಡಿ ದೂರ ಒಂದೊಂದು ಗಿಡನ 25 ಅಡಿ ದೂರದಲ್ಲಿ ಬೆಳೆಯೋದಕ್ಕಿಂತ ಬದಲಾಗಿ 10 ಅಡಿ 10 ಅಡಿ ದೂರದಲ್ಲಿ ಬೆಳೆಯುವಂತಹ ವ್ಯವಸ್ಥೆ ಇದು. ಅಂದ್ರೆ ನಿಮಗೆ 10 ಅಡಿ 10 ಅಡಿ ದೂರದಲ್ಲಿ ಬೆಳೆದಾಗ 1 ಎಕರೆಗೆ ಸುಮಾರು 444 ಗಿಡಗಳು ಬರ್ತವೆ. ಅಂದ್ರೆ ನಿಮಗೆ 2ನೇ ವರ್ಷದಲ್ಲೇ ಇದು ಇಳುವರಿ ಆಲ್ಮೋಸ್ಟ್ ಸರಿಯಾಗಿ ಚೆನ್ನಾಗಿ ಮಾಡಿದ್ರೆ ಕರಾವಳಿ ಮತ್ತು ಮಲೆನಾಡು ಪ್ರದೇಶದಲ್ಲಿ 2ನೇ ವರ್ಷದಲ್ಲೇ ಸುಮಾರು 1 ಕೆಜಿ ಒಂದು ಗಿಡಕ್ಕೆ ಪಡಿಬಹುದು. ಅಂದ್ರೆ ಮಿನಿಮಮ್ ನಿಮಗೆ 1 ಎಕರೆಯಲ್ಲಿ 4 ಕ್ವಿಂಟಾಲ್ ಅಂತೂ ಬರಲೇಬೇಕು. ಗೇರ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಾಮೂಲಿ ಪದ್ಧತಿಯಲ್ಲಿ ದೂರ ದೂರ ಬೆಳೆದಾಗ ನಮಗೆ 3ನೇ ವರ್ಷಕ್ಕೆ ಶುರುವಾಗ್ತದೆ ಮತ್ತು ಅದು ಸಾಧಾರಣ 8 ವರ್ಷ ಬೇಕಾಗ್ತದೆ. ಅಂದ್ರೆ ನಾವು 3ನೇ ವರ್ಷದಿಂದ 6 ಹಾರ್ವೆಸ್ಟ್ ಅಂದ್ರೆ 8 ವರ್ಷ ತನಕ ಅದು ಇನ್ನು ಜಾಸ್ತಿ ಆಗ್ತಾ ಹೋಗ್ತದೆ. ನಿಮಗೆ 8 ವರ್ಷಕ್ಕೆ ಒಂದು ಇಳುವರಿ ಒಂದು ಸ್ಟೆಬಿಲೈಸ್ ಆಗ್ತದೆ, ಅಂದ್ರೆ ಒಂದು ಸರಿಯಾದ ಇಳುವರಿ ಬರ್ಲಿಕ್ಕೆ ಶುರು ಆಗ್ತದೆ. ಅದು ರೈತನಿಗೆ ಏನಾಗ್ತದೆ ಅಂದ್ರೆ, ಎಲ್ಲ ರೈತರಿಗೂ ಅದು ಸಾಧ್ಯ ಆಗುದಿಲ್ಲ ಅದನ್ನ ಆ ರೀತಿ ಬೆಳೆಯೋದಕ್ಕೆ. ಯಾಕೆಂದ್ರೆ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ, ಜಾಸ್ತಿ ಟೈಮ್ ಬೇಕಾಗ್ತದೆ, ಅದೆಲ್ಲ ಹಾಕಿದ ಬಂಡವಾಳ ವಾಪಸ್ ಬರೋದಿಲ್ಲ ಬೇಗ, ಇವೆಲ್ಲ ಸಮಸ್ಯೆಗಳು ಇರೋದಕ್ಕೋಸ್ಕರ ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆದ್ರೆ ಸಾಧಾರಣ 2ನೇ ವರ್ಷಕ್ಕೆ ನಿಮಗೆ 4 ಕ್ವಿಂಟಾಲ್ ಬಂತು ಅಂತ ಹೇಳಿದ್ರೆ ಒಂದು 3-4 ವರ್ಷಕ್ಕೆ ನಿಮ್ಗೆ ಹಾಕಿದ ಬಂಡವಾಳ ವಾಪಸ್ ಬಂದ್ಬಿಡ್ತದೆ. ಏನಂದ್ರೆ ನಮ್ಮಲ್ಲಿ ಗೇರಿನ ಉತ್ಪಾದನೆ ನಮ್ದು ಎಷ್ಟು, ಅರೌಂಡ್ 10 ಲ್ಯಾಕ್ ಹೆಕ್ಟೇರ್ಸ್ ಅಲ್ಲಿ 8 ಲ್ಯಾಕ್ ಟನ್ಸ್ ಇದೆ. ಉತ್ಪಾದಕತೆನೂ ಕೂಡ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಅಥವಾ ಪರ್ ಯೂನಿಟ್ ಏರಿಯಾ ಅಂತ ಹೇಳ್ತೀವಿ ಅಲ್ಲೂ ಕೂಡ ಕಡಿಮೆ ಇದೆ, ಒಂದು 600-700 ಕೆಜಿ ಪರ್ ಹೆಕ್ಟೇರ್ ಇದೆ. ಹಾಗಿದ್ದಾಗ ನಾವು 2 ಟನ್ಸ್ ಪರ್ ಹೆಕ್ಟೇರ್ ಹೋಗ್ಬೇಕು, ಅದು ನಮ್ಮ ಗುರಿ. ಅದನ್ನ ಅತಿಸಾಂದ್ರ ಪದ್ಧತಿ ಮೂಲಕ ಸಾಧ್ಯವಾಗಿಸಬಹುದು. ಆ ನಿಟ್ಟಿನಲ್ಲಿ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅತಿಸಾಂದ್ರ ಪದ್ಧತಿಯನ್ನ ಕಂಡುಹಿಡಿದು ಅದನ್ನ ಪ್ರಚುರಪಡಿಸಿದ್ದೇವೆ. ಈವನ್ ಸಾಂದ್ರ ಪದ್ಧತಿ ಅಂದ್ರೆ ನೀವು ಹೇಳಿದ ಅತಿಸಾಂದ್ರ ಪದ್ಧತಿ ಅಂದ್ರೆ 10 ಅಡಿ × 10 ಅಡಿ ಅಂದ್ರೆ 3 ಮೀಟರ್, ಅದೇ ಅದಕ್ಕೆ ಬದಲಾಗಿ 5 ಮೀಟರ್ ಅಲ್ಲೂ ಬೆಳೀತಾರೆ. ಆದ್ರೆ 5 ಮೀಟರ್ ಕ್ಕಿಂತ ನಾವು ಏನ್ ಹೇಳ್ತಾ ಇದ್ದೇವೆ ಅಂದ್ರೆ 3 ಮೀಟರ್ ಅಂದ್ರೆ ಆಲ್ಮೋಸ್ಟ್ 10 ಅಡಿ × 10 ಅಡಿ ಬೆಳೆಯೋದು ಅನುಕೂಲ, ಯಾವುದೇ ಅಂತರ ಬೆಳೆ ಇರುವುದಿಲ್ಲ ಇದರಲ್ಲಿ. ಮತ್ತೆ ಏನಂತ ಹೇಳಿದ್ರೆ, ಈ ಅತಿಸಾಂದ್ರ ಪದ್ಧತಿಯಲ್ಲಿ ಬೇಗ ಹಾಕಿದ ಬಂಡವಾಳ ವಾಪಸ್ ಬರ್ತದೆ ಒಂದು. ಎರಡನೇದು, ಇದು 8 ಅಥವಾ 10 ವರ್ಷ ಆದಮೇಲೆ ಈಗ ನಾವು ಅದನ್ನು ಕತ್ತರಿಸಿ ಪ್ರತಿ ಗಿಡವನ್ನು ಕತ್ತರಿಸಿ ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಪ್ರತಿ ವರ್ಷ ಕತ್ತರಿಸಬೇಕು. ಇಲ್ಲಿ ಒಂದು 5 ಅಡಿ ಎತ್ತರಕ್ಕೆ ನಾವು ಲಿಮಿಟ್ ಮಾಡ್ತೇವೆ, ಅಂದ್ರೆ ಅದನ್ನು ಕತ್ತರಿಸ್ತೇವೆ. ಮಾಮೂಲಿ ಪದ್ಧತಿಯಲ್ಲಿ ನಾವು 15 ಅಡಿಗೆ ಅದನ್ನ ಮೇಲೆ ನಿಯಂತ್ರಣ ಮಾಡ್ತೇವೆ, ಅಂದ್ರೆ ಮೇಲಿನ ಮೇಲ್ಛಾವಣಿಯನ್ನ. ಇಲ್ಲ ಆದ್ರೆ ಹಾಗಾಗಬಾರದಿಲ್ಲ, ಇಲ್ಲಿ 5 ಅಡಿಗೆ ಕತ್ತರಿಸಿ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ 7-8 ವರ್ಷ ಆದ ತಕ್ಷಣ ಅದು ಗಿಡಗಳೆಲ್ಲ ಬಿರುಸಾಗಿ ಮತ್ತೆ ಹತ್ರ ಹತ್ರ ಬರೋ ಚಾನ್ಸಸ್ ಇರೋದ್ರಿಂದ 8 ಅಥವಾ 10 ವರ್ಷದವರೆಗೆ ನೀವು ಮೇಂಟೈನ್ ಮಾಡಿ ಆಮೇಲೆ ಮಧ್ಯದ ಒಂದು ಗಿಡ ತೆಗೆದ್ರೆ ನಿಮಗೆ 20 ಅಡಿ 20 ಅಡಿ ಅಂತರ ಆಗ್ತದೆ. ಇದು ಒಂದು. ಆಮೇಲೆ ಎರಡನೇದಾಗಿ ವೆರೈಟಿ ತಳಿ ಬಹಳ ಮುಖ್ಯ. ಅತಿಸಾಂದ್ರ ಪದ್ಧತಿಗೆ ಎಲ್ಲಾ ತಳಿಗಳು ಸೂಕ್ತ ಅಲ್ಲ, ಇದು ಬಹಳ ಬಹಳ ಮುಖ್ಯವಾದ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಈಗ ಮಾಮೂಲಿ ಪದ್ಧತಿಯಲ್ಲಿ ಬೆಳೆಯುವಂತಹ ತಳಿಗಳನ್ನ ಅಂದ್ರೆ ಈಗ ಭಾಸ್ಕರ ಇರ್ಬೋದು, ಉಳ್ಳಾಲತ್ರಿ ಇರ್ಬೋದು, ಉಳ್ಳಾಲ 1 ಇರ್ಬೋದು, ಅಥವಾ H130 ಇರ್ಬೋದು, ವೆಂಗೂರ್ಲಾ 7 ಇರ್ಬೋದು, ವೆಂಗೂರ್ಲಾ 4 ಇರ್ಬೋದು, ಯಾವುದೇ ತಳಿಗಳನ್ನ ಮಾಮೂಲಿ ಪದ್ಧತಿಯಲ್ಲಿ ಬೆಳೆಯುವಂತ ತಳಿಗಳನ್ನ ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆಯೋದಿಲ್ಲ. ಯಾಕೆಂದ್ರೆ ಅಲ್ಲಿ ಏನಾಗ್ತದೆ, ಅವು ಕತ್ತರಿಸಿದ್ರೆ ಬರೀ ಚಿಗುರು ಬರ್ತದೆ. ಈ ರೀತಿ ಜಾಸ್ತಿ ಕತ್ತರಿಸಿದ್ರೆ ಅವಕ್ಕೂ ಕೂಡ ಒಂದು ನಿರ್ದಿಷ್ಟವಾದ ಒಂದು ಸೌರುವಿಕೆ ಬೇಕಾಗ್ತದೆ, ಬಹಳ ಅಲ್ಪ ಪ್ರಮಾಣದ ಸೌರುವಿಕೆ ಬೇಕಾಗ್ತದೆ. ಆದ್ರೆ ಅಲ್ಲಿ ಜಾಸ್ತಿ ಸೌರಿದ್ರೆ ಅಂದ್ರೆ ಈ ರೀತಿ 5 ಅಡಿಗೆಲ್ಲ ಸೌರಿ ಮೇಂಟೈನ್ ಮಾಡ್ಲಿಕ್ಕೆ ಹೋದ್ರೆ ಬರೀ ಚಿಗುರು ಬರ್ತದೆ, ಹೂ ಬರೋದಿಲ್ಲ. ಅದಕ್ಕಾಗಿ ನಾವು ಒಂದು ತಳಿ VRI3 ಅಂದ್ರೆ ಸರಿಯಾಗಿ ನಾವು ತಿಳ್ಕೋಬೇಕು ಈ ವೆರೈಟಿ ಬಗ್ಗೆ, VRI3 ವೃದ್ಧಾಚಲಂ 3 ಅನ್ನೋ ವೆರೈಟಿನ ನಾವು ಅತಿಸಾಂದ್ರ ಪದ್ಧತಿಗೆ ಶಿಫಾರಸ್ ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಇದರಲ್ಲಿ ನೀವು ಎಷ್ಟೇ ಲೆವೆಲ್, ಈಗ ರೈತರ ಮಟ್ಟದಲ್ಲಿ ಮಾಡುವಾಗ ನಾವು ಇಂತಿಷ್ಟೇ ಅಡಿ ಕತ್ತರಿಸಿ, ನಾಲ್ಕೂವರೆ ಅಡಿಗೆ ಕತ್ತರಿಸಿ, ಐದಡಿಗೆ ಕತ್ತರಿಸಿ, ಅಥವಾ ಇಂಥ ಸೀಸನ್ ನಲ್ಲೇ ಕತ್ತರಿಸಿ, ಸಾಧಾರಣವಾಗಿ ಕತ್ತರಿಸೋದು ಇಳುವರಿ ಬಂದ ಮೇಲೆ ಅಂದ್ರೆ ಮೇಯಲ್ಲಿ ಮಾಡಬೇಕು ಅಂತ ಹೇಳ್ತೇವೆ. ಈ ತಳಿಯಲ್ಲಿ ಏನಪ್ಪಾ ಅಂತಂದ್ರೆ ಅದೆಲ್ಲ ರೈತರ ಹೊಲದಲ್ಲಿ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗೋದಿಲ್ಲ. ಕೆಲವೊಂದ್ಸರಿ ಕತ್ತರಿಸೋದಕ್ಕೆ ಸೀಸನ್ ಅಲ್ಲಿ ಕತ್ತರಿಸೋಕೆ ಸಾಧ್ಯ ಆಗೋದಿಲ್ಲ, ಅಥವಾ ನಿರ್ದಿಷ್ಟ ಹೈಟಿಗೆ ಅಥವಾ ನಿರ್ದಿಷ್ಟ ಲೆವೆಲ್ಗೆ ಪ್ರೂನಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ಇದ್ದಾಗ ಈ ವಿಯ ರೈತರಿಯಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಇದು ಎಷ್ಟೇ ನೀವು ಕತ್ತರಿಸಿ ಅದು ಪ್ರತಿ ಸಾರಿನೂ ಚಿಗುರು ಬಂದು ಹೂ ಬರ್ತದೆ. ಮತ್ತೆ ಯಾವುದೇ ಸೀಸನ್ ಅಲ್ಲಿ ಕತ್ತರಿಸಿ, ನಿಮಗೆ ಆ ಪರ್ಟಿಕ್ಯುಲರ್ ಅದರದ್ದು ಏನು ಇಳುವರಿ ಟೈಮ್ ಏನಿದೆ, ಅಕ್ಟೋಬರ್ ನವೆಂಬರ್ ಅಲ್ಲಿ ಚಿಗುರು ಬರುತ್ತೆ, ಡಿಸೆಂಬರ್ ಜನವರಿ ಹೂ ಬರುತ್ತೆ, ಅದು ಕಾಯಿ ಬಿಟ್ಟೇ ಬಿಡುತ್ತೆ, ಒಂದು ನಿಮಗೆ ಲಾಸ್ ಆಗದೆ ಇರೋ ರೀತಿ ಆ ವಿಯ ರೈತ್ರಿ ನೋಡ್ಕೊಳ್ತದೆ. ಹಂಗಾಗಿ ವಿಯ ರೈತ್ರಿಯನ್ನ ನಾವು ರೆಕಮೆಂಡ್ ಮಾಡ್ತಾ ಇದ್ದೀವಿ ನಮ್ಮ ಸಂಶೋಧನಾ ಕೇಂದ್ರದಿಂದ. ಬಹಳಷ್ಟು ಕಡೆಗಳಲ್ಲಿ ಈ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಮಲೆನಾಡಿನ ಸಾಗರ ಸೊರಬ ಏರಿಯಾದಲ್ಲಿರ್ಬೋದು, ಬಹಳಷ್ಟು ಕಡೆ ಈ ವೆರೈಟಿಯನ್ನ ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೀತಾ ಇದ್ದಾರೆ ಹಾಗೂ ಉತ್ತಮ ಪ್ರಮಾಣದ ಇಳುವರಿಯನ್ನು ಕೂಡ ಪಡಿತಾ ಇದ್ದಾರೆ. ಈಗ ಈ ಅತಿಸಾಂದ್ರ ಪದ್ಧತಿಯಲ್ಲಿ ಗೇರು ಗಿಡವನ್ನು 5 ಅಡಿ ಅಂತರಕ್ಕೆ, ಒಂದು 5 ಅಡಿ ಎತ್ತರಕ್ಕೆ ನೀವು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರಿ. ಇದನ್ನ ಗಿಡವನ್ನು ಕತ್ತರಿಸುವಂತಹ ಒಂದು ಸರಿಯಾದ ವಿಧಾನ ಮತ್ತು ಆ ನಂತರ ಗಿಡದ ಒಂದು ನಿರ್ವಹಣೆ, ಅಂದ್ರೆ ಅದರ ಕಂಬ ಚಿಗುರು ಬರೋದನ್ನ ಎಷ್ಟನ್ನು ಉಳಿಸಿಕೊಳ್ಬೇಕು, ಯಾವ್ದನ್ನ ತೆಗಿಬೇಕು, ಈ ಬಗ್ಗೆ ಹೇಳಿ. ಇದು ಬಹಳ ಉತ್ತಮವಾದ ಪ್ರಶ್ನೆ. ಇದರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಗಿಡ ನೆಟ್ಟಾದ ಮೇಲೆ 3 ಅಡಿ 3 ಅಡಿ 3 ಅಡಿ ಗುಂಡಿ ಮಾಮೂಲಿ ಪದ್ಧತಿಯಲ್ಲಿ ನೆಡುವ ಹಾಗೆ ನೆಡುವಂತದ್ದು. ಇದರಲ್ಲಿ ಏನ್ ಮಾಡ್ತೀವಿ, ಮಾಮೂಲಿ ಪದ್ಧತಿಯಲ್ಲಿ 3 ಅಡಿ ಗಿಡ ಬರೋ ತನಕ ಯಾವುದೇ ರೆಂಬೆಗಳನ್ನು ಬಿಡೋದಿಲ್ಲ. ಅದರ 3 ಅಡಿ ಬಂದ್ಮೇಲೆ ಅದ್ರ ಕುಡಿ ಚಿವುಟಿ ಅದನ್ನ ಬೇರೆ ಎಲ್ಲ ಕಡೆ ಬೆಳೆದು ಅದರ ಮೇಲ್ಛಾವಣಿ ಛಾವಣಿಯನ್ನ ಬಿಚ್ಚಿದ ಕೊಡೆ ರೀತಿಯಲ್ಲಿ ಅದನ್ನು ರೂಪಿಸ್ತಾ ಹೋಗ್ತೀವಿ. ಆದ್ರೆ ಈ ಅತಿಸಾಂದ್ರ ಪದ್ಧತಿಯಲ್ಲಿ ನಾವು 1 ಅಡಿಗೆ ಕುಡಿ ಚಿವುಟು ಬಿಡ್ತೇವೆ. ಅದಕ್ಕೂ ಸರ್ವೇ ಸಾಧಾರಣವಾಗಿ ಕುಡಿ ಚಿವುಟೋದು ಬೇಡ, ಅದೇ 1 ಅಡಿಗೆ ಒಡೆದ್ ಬಿಡ್ತದೆ ಗಿಡ. ಅದರಲ್ಲಿ ಏನ್ ಮಾಡ್ತೀವಿ, 5 ಅಡಿ ಬರೋ ತನಕ ನೀವು ಪ್ರತಿ ವರ್ಷ ಅದನ್ನು ಕೂಡ ಬಿಚ್ಚಿದ ಕೊಡೆ ಆಕಾರದಲ್ಲೇ ರೂಪು ಮಾಡ್ತಾ ಹೋಗ್ಬೇಕಾಗತ್ತೆ. ಲೈಟ್ ಆಗಿ ಪ್ರೂನಿಂಗ್ ಮಾಡಿ ಅಂದ್ರೆ ಸವರ್ತಾ ಹೋಗಿ. ಅದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ, ನೀವು 10 ಅಡಿ 10 ಅಡಿ ಹಾಕಿದಾಗ ರೈತರು ಗಮನದಲ್ಲಿ ಇಡಬೇಕು. ಯಾಕೆಂದ್ರೆ ಅದು ಒಂದು ಕತ್ತರಿಸಿದ್ರೆ ಅದು ಬೆಳೆದು ಮುಂದಿನ ವರ್ಷ ಎಲ್ಲಿ ತನಕ ಬರ್ತದೆ ಅನ್ನೋ ಒಂದು ಇದು ನಮ್ಮ ಮನಸ್ಸಲ್ಲಿ ಇರಬೇಕು. ಅಷ್ಟನ್ನ ನಾವು 3ನೇ ಹಂತದ ಬ್ರಾಂಚ್ ಅಂತ ಇರ್ತದೆ. ಪ್ರಥಮ ಹಂತದ್ದು ಕಾಂಡದಿಂದ ಮೊದಲನೇ ಹಂತದ ಬ್ರಾಂಚು ಅಥವಾ ರೆಂಬೆ, 2ನೇ ಹಂತದ ರೆಂಬೆ, 3ನೇ ಹಂತದ ರೆಂಬೆನ ಸೈಡ್ ಅಲ್ಲಿ ಕಟ್ ಮಾಡಬೇಕು ಪಕ್ಕದಲ್ಲಿ. ಮೇಲೆ ಹಾಗೆ ಬಿಡಬಹುದು, ತೊಂದರೆ ಇಲ್ಲ, ಅಥವಾ ಲೈಟ್ ಆಗಿ ಪ್ರೂನ್ ಮಾಡಬಹುದು. ಸೊ 3ನೇ ಹಂತದ ಕೊಂಬೆಗಳನ್ನ ಎಲ್ಲಾ ಕಡೆ ಕತ್ತರಿಸಬೇಕಾಗ್ತದೆ. ಅದೇ ರೀತಿ ನೀವು 5 ಅಡಿ ಬರೋ ತನಕ ಹಂಗೆ ಬಿಡಬೇಕಾಗತ್ತೆ, ಏನು ತೊಂದರೆ ಇಲ್ಲ. 5 ಅಡಿ ಬರೋ ತನಕ ತೊಂದರೆ ಇಲ್ಲ. 5 ಅಡಿಗೆ ಬಂದ ಕೂಡಲೇ ಅದನ್ನ ತಲೆಯನ್ನೇ ಕತ್ತರಿಸಬೇಕು, ಏನೂ ಇರಬಾರದು. ಅಂದ್ರೆ ಗಿಡ ನೀವು ಕತ್ತರಿಸಿದಾಗ ನೀವು ನೋಡಿದ್ರೆ ಫೀಲ್ಡ್ ಅಲ್ಲಿ ಬರೇ ಕಾಂಡಗಳು ಮಾತ್ರ ಕಾಣಿಸ್ತವೆ, ಬಿಟ್ರೆ ಏನೂ ಕಾಣಿಸೋದಿಲ್ಲ, ಬೇರೆ ಎಲೆ ಗಿಲೆ ಏನೂ ಇರೋದಿಲ್ಲ. ಇದು ಭಯಪಡ ಆಗತ್ತೆ ಅಲ್ಲ, ಅದು ಮತ್ತೆ ಚಿಗುರು ಬಂದು ಹೂ ಬಂದು ನಿಮಗೆ ಇಳುವರಿ ಕೊಡ್ತದೆ. ಆ ರೀತಿ ಮಾಡಬೇಕಾಗ್ತದೆ. ಈಗ 5 ಅಡಿಗೆ ಕತ್ತರಿಸಿದ ನಂತರವೂ ಕೂಡ ನೇರ ಚಿಗುರು ಬರ್ತದೋ ಅಡ್ಡ ಚಿಗುರು ಬರ್ತದೆ? ಎರಡೂ ಬರ್ತದೆ, ನೇರ ಚಿಗುರು ಬರ್ತದೆ, ಅಡ್ಡ ಚಿಗುರು ಬರ್ತದೆ. ಅದನ್ನ ಬರ್ಲಿ, ಚಿಗುರು ಬಂದು ಹೂ ಬಂದ ಮೇಲೆ ಮತ್ತೆ ಅದನ್ನ 5 ಅಡಿ ಕತ್ತರಿಸಬೇಕು. ಪ್ರತಿ ವರ್ಷವೂ 5 ಅಡಿಗೆ ಕತ್ತರಿಸಬೇಕು. ನೀವು ಎಷ್ಟು 10 ವರ್ಷದವರೆಗೂ ಇಡೀ ಕತ್ತರಿಸಿದಾಗ ಆ ಒಂದು ಪ್ರದೇಶವನ್ನು ನೋಡಿದ್ರೆ 5 ಅಡಿ ಎತ್ತರದಲ್ಲೇ ಇರ್ತದೆ ಅದು. ನಾವು ಇಲ್ಲಿ ನಮ್ಮ ಸಂಶೋಧನಾ ಕೇಂದ್ರದಲ್ಲೂ ಅದನ್ನ ಪ್ರಾಕ್ಟೀಸ್ ಮಾಡ್ತೇವೆ. ಈ ಕತ್ತರಿಸಿದ ಗಿಡದ ನಿರ್ವಹಣೆ ಅಂದ್ರೆ ಏನೇನು ಮಾಡಬೇಕಾಗ್ತದೆ? ಈಗ ಬೋರ್ಡೋ ಪೇಸ್ಟ್ ಅನ್ನು ಹಚ್ಚುವಂತಹದ್ದಿರಬಹುದು ಅಥವಾ ಇನ್ನಿತರ ಕ್ರಮಗಳು. ಇದು ಅತಿಸಾಂದ್ರ ಪದ್ಧತಿಯಲ್ಲಿ ಎಲ್ಲೂ ಲಾಭ ಜಾಸ್ತಿ ಇದ್ರೆ ರಿಸ್ಕ್ ಕೂಡ ಸ್ವಲ್ಪ ಇದ್ದೇ ಇರ್ತದೆ, ಅದನ್ನು ನಾವು ಅಲ್ಲಗಳೆಯುವ ಆಗಿಲ್ಲ. ಅತಿಸಾಂದ್ರ ಪದ್ಧತಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಕತ್ತರಿಸಿದಾಗ ಗೇರು ಮರದ ಅದು ರೆಂಬೆಗಳನ್ನು ಕತ್ತರಿಸಿದಾಗ ಅದರ ವಾಸನೆಗೆ ಸ್ಟೆಮ್ ಬೋರರ್ ಅಂದ್ರೆ ಕಾಂಡ ಕೊರಕ ಬರುವ ಚಾನ್ಸಸ್ ಇದೆ. ಅದಕ್ಕಾಗಿ ನಾವು ಏನ್ ಮಾಡ್ತೇವೆ, ಒಂದು ಕೀಟನಾಶಕವನ್ನು ಸ್ಪ್ರೇ ಮಾಡ್ಲಿಕ್ಕೆ ಹೇಳ್ತೇವೆ, ಕ್ಲೋರೋಪೈರಿಫಾಸ್ ಇರ್ಬೋದು ಅದನ್ನ, ಇಲ್ಲ ಮತ್ತೆ ಫಂಗಸ್, ಅದನ್ನ ಕತ್ತರಿಸಿದ ಜಾಗಕ್ಕೆ ಫಂಗಸ್ ಬರದೇ ಇದ್ದಾಗ, ಯಾಕೆಂದ್ರೆ ನೀವು ಮೇಯಲ್ಲಿ ಕತ್ತರಿಸೋದ್ರಿಂದ ಅದು ಫಂಗಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ. ಸೊ ಹಂಗಾಗಿ ಅಂದ್ರೆ ಜೂನ್ ಅಲ್ಲಿ ಜುಲೈ ಅಲ್ಲಿ ಮಳೆಗಾಲ ಬರೋದ್ರಿಂದ ಅದಕ್ಕಾಗಿ ಅದಕ್ಕೆ ನೀವು ಬೋರ್ಡೋ ಪೇಸ್ಟ್ ಅನ್ನ ಹಚ್ಚಬೇಕು. ಅದು 10% ಬೋರ್ಡೋ ಪೇಸ್ಟ್ ಇದರಲ್ಲಿ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಅದನ್ನ ತಂದು ಹಚ್ಚಬಹುದು. ಇಲ್ಲದಿದ್ರೆ ಬೋರ್ಡೋ ಸ್ಪ್ರೇ ಕೊಡಬಹುದು. ಅತಿಸಂದ್ರ ಪದ್ಧತಿಯಲ್ಲಿ ಒಂದು ವಿಚಾರ ಗಮನಿಸಬೇಕು ಅಂತಂದ್ರೆ, ಇಲ್ಲಿ ಗಿಡಗಳು ಒತ್ತೊತ್ತಾಗಿ ಬೆಳೆದಿರ್ತವೆ, ಹತ್ತತ್ರ ಇರ್ತವೆ. ಹಾಗಾಗಿ ಕೀಟ ಮತ್ತು ರೋಗ ಇದುವರೆಗೆ ನಾವು ಕಂಡಿಲ್ಲ. ರೋಗ ಗೇರಿನಲ್ಲಿ, ಇವನ್ ಮಾಮೂಲಿ ಪದ್ಧತಿಯಲ್ಲೂ ಕೂಡ ಗೇರಿನಲ್ಲಿ ರೋಗ ಏನು ಅಂತ ಸಮಸ್ಯೆ ಅಲ್ಲ. ಆದರೆ ಅತಿಸಂದ್ರ ಪದ್ಧತಿಯಲ್ಲಿ ಕೀಟಗಳ ನಿರ್ವಹಣೆ ಮತ್ತು ಈ ಸೌರುವಿಕೆ ನಿರ್ವಹಣೆ ಬಹಳ ಬಹಳ ಮುಖ್ಯ. ಯಾಕೆಂದ್ರೆ ಲಾಭ ಎಲ್ಲಿ ಜಾಸ್ತಿ ಇರ್ತದೋ ಅಲ್ಲಿ ರಿಸ್ಕ್ ಕೂಡ ಸ್ವಲ್ಪ ಮಟ್ಟಿಗೆ ಇದ್ದೇ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕಾಗ್ತದೆ. ಮತ್ತೆ ಒಳಗಡೆ ಗಿಡಗಳನ್ನು, ಈಗ ಸತ್ತೋಗಿರೋ ಬ್ರಾಂಚಸ್ ಕೆಲವೆಲ್ಲ ಇರ್ತಾವೆ ಒಳಗಡೆ, ಡೆಡ್ ಅಂಡ್ ಡ್ರೈ ಬ್ರಾಂಚಸ್ ಅಂತ ಹೇಳ್ತೇವೆ, ಅದನ್ನೆಲ್ಲ ಕ್ಲೀನಾಗಿ ತೆಗೆದು ಸೋಸಿ ಗಾಳಿ ಆಡೋ ಹಂಗೆ ಮಾಡಬೇಕಾಗತ್ತೆ. ಈಗ ಗಿಡ ಕತ್ತರಿಸುವುದಕ್ಕಾಗಿ ವಿಶೇಷ ಸಾಧನ ಏನಾದರೂ ಇದೆಯೋ ಅಥವಾ ಕೈಗರಗಸು ಅಥವಾ ಏನಿದು ವಿಧಾನ? ಅದು ಶಿಯರ್ಸ್ ಅಂತ ಹೇಳ್ತೇವೆ, ಶಿಯರ್ಸ್ ಅಂತ, ಹೆಡ್ಜ್ ಕಟರ್ ಅಥವಾ ಗಾರ್ಡನ್ ಇದ್ರ ಇರ್ತದ, ದೊಡ್ಡ ದೊಡ್ಡ ಕತ್ರಿಗಳು, ರೈತರೆಲ್ಲ ದೊಡ್ಡ ಕತ್ರಿ ಅಂತ ಹೇಳ್ತಾರೆ ಅದನ್ನ. ಸಿಕೇಚರ್ ಅಲ್ಲ, ಸಿಕೇಚರ್ ಅಂತಂದ್ರೆ ನಮ್ಮ ಇದು ಸಪುರ ಇರ್ತದೆ, ಮತ್ತೆ ಇದು ಎಂತದು ಗುಲಾಬಿ ಗಿಡ ಎಲ್ಲ ಕಟ್ ಮಾಡ್ಲಿಕ್ಕೆ ಬಳಸ್ತಾವೆ ಅದಲ್ಲ. ಇನ್ನೂ ದೊಡ್ಡ ದೊಡ್ಡ ಕತ್ರಿಗಳು ಸಿಗ್ತವೆ ನಿಮಗೆ ಮಂಗಳೂರಲ್ಲೂ ಕೂಡ ಸಿಗ್ತದೆ, ಅಥವಾ ಕೆಲವು ಈಗ ಅಗ್ರಿಮ್ಯಾಕ್ ಈ ತರ ರೈತ ಏನು ಕೃಷಿ ಯಂತ್ರೋಪಕರಣಗಳು ಎಲ್ಲಿ ಸಿಗ್ತಾವೋ ಅಲ್ಲಿ ಸಿಗ್ತವೆ, ಇಲ್ಲಿ ಕೇಳಿದ್ರೆ ತರಿಸ್ಕೊಡ್ತಾರೆ ನಿಮ್ಮ ಪ್ರದೇಶದಲ್ಲಿ ಇರೋ ಅಲ್ಲಿ ಸಿಗ್ತವೆ, ಅದನ್ನ ತಗೊಂಡು ಕತ್ತರಿಸಬೇಕಾಗ್ತದೆ. ನಾವು 5 ಅಡಿಗೆ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಕತ್ತರಿಸುವಾಗ ನಿಮಗೆ 1 ಎಕರೆ ಎಲ್ಲ ಕತ್ತರಿಸುವಾಗ ಸಾಕಷ್ಟು ಏನು ಒಂದು 2-3 ಜನ ಲೇಬರ್ ಬೇಕಾಗುತ್ತೆ, ಕೈ ಎಲ್ಲ ಸ್ಟ್ರೈನ್ ಆಗ್ತದೆ. 5 ಅಡಿಗಿಂತ ಮೇಲೆ ಹೋದ್ರೆ ನಿಮಗೆ ನಿರ್ವಹಣೆ ಕಷ್ಟ ಒಂದು, ಎರಡನೇದು ಕತ್ತರಿಸುವಾಗ ಪ್ರತಿ ವರ್ಷ ಕತ್ತರಿಸುವಾಗ ಕೈ ಎಲ್ಲ ನೋವು ಬಂದ್ಬಿಡ್ತವೆ, ಭುಜಗಳೆಲ್ಲ ನೋವು ಬಂದ್ಬಿಡ್ತವೆ. ಸೊ ಅದನ್ನ ಅವಾಯ್ಡ್ ಮಾಡೋ ದೃಷ್ಟಿಯಿಂದ 5 ಅಡಿಗೆ ರಿಸ್ಟ್ರಿಕ್ಟ್ ಮಾಡ್ತೇವೆ ನಾವು. ಅಂದ್ರೆ ನಿರ್ವಹಣೆ ಸುಲಭ ಮತ್ತೆ ಹಾರ್ವೆಸ್ಟಿಂಗ್ ಕೂಡ ಸುಲಭ. ನೋಡಿ ನೀವು ಹಣ್ಣನ್ನು ಹಾಗೆ ಕೊಯ್ಕೊಂಡ್ಬರ್ಬೋದು, ಬಿದ್ದಿದ್ದೇ ಹೆಕ್ಬೇಕು ಅಂತಿಲ್ಲ, ಹಣ್ಣನ್ನ ಕೊಯ್ಕೊಂಡ್ಬರ್ಬೋದು, ಹಾಗಾಗಿ ನಿಮಗೆ ಅನುಕೂಲ ಆಗ್ತದೆ. ಆಮೇಲೆ ಈಗ ಕತ್ತರಿಸಿದ ತಕ್ಷಣ ಮಾಡಬೇಕಾಗಿರುವಂತಹ ಕ್ರಮಗಳು, ಈಗ ಬೋರ್ಡೋ ಪೇಸ್ಟ್ ಹಚ್ಚಬೇಕು ಅಂತ ಹೇಳಿದ್ರೆ, ಇದಲ್ಲದೆ ಆ ರಸಗೊಬ್ಬರ ಅಥವಾ ಪೋಷಕಾಂಶದ ನಿರ್ವಹಣೆಯ ಜೊತೆ ಜೊತೆಗೆ ಮಾಡಬೇಕಾ ಹೇಗೆ? ಸಾಧಾರಣವಾಗಿ ಮೇಯಲ್ಲಿ ಕತ್ತರಿಸ್ತೇವೆ, ಮೇಯಲ್ಲಿ ಅದನ್ನ 5 ಅಡಿಗೆ ರಿಸ್ಟ್ರಿಕ್ಟ್ ಮಾಡ್ತೇವೆ. ಅದನ್ನ ಆವಾಗ ಏನು ರಸಗೊಬ್ಬರ ಕೊಡುವ ಅಗತ್ಯ ಇಲ್ಲ, ತೇವಾಂಶನೂ ಇರುವುದಿಲ್ಲ, ಆವಾಗ ಕೊಡೋ ಅಗತ್ಯ ಇಲ್ಲ. ನಾವು ಯಾವಾಗ ಪೋಷಕಾಂಶ ಕೊಡಬೇಕು ಅಂತ ಹೇಳ್ತೇವೆ ಗೇರಲ್ಲಿ ಅಂತ ಹೇಳಿದ್ರೆ, ಗೇರು ಅಕ್ಟೋಬರ್ ಅಲ್ಲಿ ಚಿಗುರು ಬರ್ತದೆ, ಸಾಧಾರಣ ಆಗಸ್ಟ್ ಎಂಡ್ ಸೆಪ್ಟೆಂಬರ್ ಅಲ್ಲಿ 1 ತಿಂಗಳು ಮುಂಚೆ ಅದಕ್ಕೆ ಸೂಕ್ತವಾದ ಪೋಷಕಾಂಶಗಳು ಕೊಡಬೇಕಾಗುತ್ತೆ. ಈಗ ಮಾಮೂಲಿ ಪದ್ಧತಿಯಲ್ಲಿ ನಾವು ಏನು ಗೊಬ್ಬರ ಕೊಡ್ತೀವಿ, ಇಲ್ಲಿ ಒತ್ತೊತ್ತಾಗಿ ಗಿಡಗಳು ಇರೋದ್ರಿಂದ ನೀವು ಮಣ್ಣು ಪರೀಕ್ಷೆ ಮಾಡಿಸಿ, ಒಂದು ಫಸ್ಟ್ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಪ್ರಕಾರ ನೀವು ಪೋಷಕಾಂಶಗಳನ್ನು ಕೊಡೋದು ಒಳ್ಳೇದು. ಇಲ್ಲದಿದ್ರೆ ಮಾಮೂಲಿ ಪದ್ಧತಿಯಲ್ಲಿ ಏನು ಕೊಡ್ತಾ ಇದ್ದೀರೋ, ಈಗ ಒಂದು ವಯಸ್ಕ ಗಿಡಕ್ಕೆ ನಾವು 25 ಕೆಜಿ, ಸಾಧಾರಣ 5 ವರ್ಷ ಕಳೆದ ಗಿಡಕ್ಕೆ ಸಾಧಾರಣ ಒಂದು 25 ಕೆಜಿ ಫಾರ್ಮ್ಯಾಡ್ ಮೆನ್ಯೂರ್ ಅಂತ ಹೇಳ್ತೀವಿ, ಅಥವಾ ಯೂರಿಯಾ ಎಷ್ಟು 1.5 ಕೆಜಿ ಅಂತ ಹೇಳ್ತೀವಿ, ರಾಕ್ ಫಾಸ್ಫೇಟು ಮತ್ತೆ ಪೊಟ್ಯಾಶು ಇಂಥವನ್ನೆಲ್ಲ ಅದನ್ನೆಲ್ಲ ಅರ್ಧ ಕೊಟ್ಟರೆ ಸಾಕಾಗ್ತದೆ ಇಲ್ಲಿ ಜಾಸ್ತಿ. ಮತ್ತೆ ಅದನ್ನ ಅರ್ಧ ಪ್ರಮಾಣದಲ್ಲಿ ಮಾಮೂಲಿ ಪದ್ಧತಿಯಲ್ಲಿ ಕೊಡೋದಕ್ಕಿಂತ ಅರ್ಧ ಪ್ರಮಾಣದಲ್ಲಿ ಕೊಟ್ಟರೆ ಸಾಕಾಗ್ತದೆ ಒಂದು. ಎರಡನೇದು, ಇಲ್ಲಿ ಕೀಟ ಮತ್ತು ರೋಗಬಾಧೆ ಸ್ವಲ್ಪ ಜಾಸ್ತಿ ಒತ್ತೊತ್ತಾಗಿರೋದ್ರಿಂದ ಚಾನ್ಸಸ್ ಇರೋದ್ರಿಂದ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಪೊಟಾಷ್ ಜಾಸ್ತಿ ಪ್ರಮಾಣದಲ್ಲಿ, ಪೊಟಾಷ್ ಅಂದ್ರೆ ಬೂದಿ, ಬೂದಿ ಇರುತ್ತೆ, ಪೊಟಾಷ್ ಗೊಬ್ಬರನು ಕೂಡ ಸಿಗ್ತದೆ, ಅದನ್ನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಕು. ಆವಾಗ ಕೊಟ್ಟಾಗ ಹೂ ಬರ್ತದೆ, ಹೂ ವಿಯ ರೈತರಿ ತುಂಬಾ ಇಡೀ ಗಿಡದ ತುಂಬಾ ಹೂ ಇರ್ತದೆ, ಆದ್ರೆ ಕಟ್ಟೋ ಪ್ರಮಾಣ ನೀವು ಪೊಟಾಷ್ ಕೊಡದಿದ್ರೆ ಕಡಿಮೆ ಆಗ್ತದೆ, ಅದು ಒಂದು ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಈಗ ನೆನ್ಪು ಬಂತು ಏನಂದ್ರೆ, ನೀವು ವಿಯರೈತ್ರಿ ಇದು ಹೂ ಆದಾಗ, ತುಂಬಾ ಹೂ ಆದಾಗ ಪೊಟಾಶ್ ಕೊಟ್ಟರೂ ಕೂಡ ಒಂದು ಹಂತದಲ್ಲಿ ಗೇರ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪರಾಗಸ್ಪರ್ಶದ ಕೊರತೆಯಿಂದಾಗಿ ಒಂದು 15% ಇಳುವರಿ ಕಡಿಮೆ ಆಗ್ತದೆ. ಹಾಗಾಗಿ ನೀವು ಜೇನ್ ಪೆಟ್ಟಿಗೆ 1 ಎಕರೆಗೆ 2 ಜೇನ್ ಪೆಟ್ಟಿಗೆ ಇಟ್ಟರೆ ಬಹಳ ಬಹಳ ಅನುಕೂಲ ಆಗ್ತದೆ. ಹಾಗಾಗಿ ಅಂದ್ರೆ ಅದಕ್ಕಾಗಿ ನಾವು ಏನು ಸಿಂಪರಣೆ ಮಾಡೋದು ನೋಡ್ಕೊಂಡು ಮಾಡಬೇಕಾಗತ್ತೆ. ಕೀಟನಾಶಕಗಳ ಸಿಂಪರಣೆಯನ್ನ ಆದಷ್ಟು ಬೆಳಗ್ಗೆ 9:30 to 1 ಗಂಟೆ ತನಕ ಮಾಡದೇ ಇರೋದು ಒಳ್ಳೇದು, ಯಾಕೆಂದ್ರೆ ಆ ಟೈಮಲ್ಲಿ ಪರಾಗಸ್ಪರ್ಶ ಜಾಸ್ತಿ ಆಗ್ತಾ ಇರ್ತದೆ. ಸೊ ಆ ನಂತರ ಸಿಂಪರಣೆ ಮಾಡಬೇಕು ಒಂದು. ಎರಡನೇದು ಇದು ಏನು, ಜೇನು ಪೆಟ್ಟಿಗೆಗಳನ್ನ 2 ಜೇನು ಪೆಟ್ಟಿಗೆಗಳನ್ನ ಇಟ್ಟರೆ 1 ಎಕರೆಗೆ ಬಹಳಷ್ಟು, 15-20% ಇಳುವರಿ ಜಾಸ್ತಿ ಆಗುವ ಸಂಭವ ಇರ್ತದೆ. ಈಗ ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೊಂಡ್ರೆ, ಈಗ ಡ್ರಿಪ್ ಇರೋ ಒಂದು ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೊಂಡ್ರೆ ಇಳುವರಿ ಜಾಸ್ತಿ ಆಗ್ತದೆ? ಡ್ರಿಪ್ ಮಾಡಿದ್ರೆ ಇಳುವರಿ ಜಾಸ್ತಿ ಆಗ್ತದೆ. ಏನಂತ ಹೇಳಿದ್ರೆ, ಹೂ ಬಿಡೋದಕ್ಕಿಂತ ಮುಂಚೆ ನೀರಾವರಿ ಕೊಡಬಾರದು. ಸಾಧಾರಣ ನೀರಾವರಿ ಅಗತ್ಯ ಗೇರಿಗೆ ಬೀಳೋದು ಯಾವಾಗ, ಮಾರ್ಚ್ ಏಪ್ರಿಲ್ ಅಲ್ಲಿ ಬೀಳ್ಬಹುದು, ಕೊಡದೇ ಇದ್ರು ಗೇರ್ ಏನು ತೊಂದರೆ ಒಳಗಾಗೋದಿಲ್ಲ. ಆದ್ರೆ ಹೂ ಬಿಟ್ಟ ಮೇಲೆ, ಗೇರು ಹೂ ಬಿಟ್ಟ ಮೇಲೆ, ಅತಿಸಂದ್ರ ಪದ್ಧತಿ ಆಗ್ಲಿ ಮಾಮೂಲಿ ಪದ್ಧತಿ ಆಗ್ಲಿ, ಹೂ ಬಿಟ್ಟ ಮೇಲೆ ಒಂದು ಗಿಡಕ್ಕೆ ಒಂದು ದಿನಕ್ಕೆ ಒಂದು 20 ಲೀಟರ್ ಅಂತ ಹೇಳಿ ಮಾಮೂಲಿ ಪದ್ಧತಿಯಲ್ಲಿ ಹೇಳ್ತೀವಿ. ಇದರಲ್ಲಿ ಒಂದು 10 ಲೀಟರ್ ಸಾಕಾಗುತ್ತೆ, 10 ಲೀಟರ್ ಸಾಕಾಗುತ್ತೆ. ಅಥವಾ ಈಗ ನೀವು 15 ದಿವಸಕ್ಕೆ ಒಂದ್ಸರಿ ಕೊಡೋದಾದ್ರೆ ಮಾಮೂಲಿ ಪದ್ಧತಿಯಲ್ಲಿ 250 ಲೀಟರ್ ಅಂತ ಹೇಳ್ತೀವಿ. ಇದರಲ್ಲಿ ನೀವು ಕೆಲವರು ವಾರಕ್ಕೆಲ್ಲ ಒಂದು 75-80 ಲೀಟರ್ 100 ಲೀಟರ್ ಹೀಗೆಲ್ಲ ಕೊಡುವವರು ಇದ್ದಾರೆ. ಈಗೆಲ್ಲ ಮಾಡ್ತಾ ಇದ್ದಾರೆ, ಫೀಲ್ಡ್ ಅಲ್ಲಿ ಮಾಡ್ತಾ ಇದ್ದಾರೆ. ನೀರಾವರಿಯಲ್ಲಿ ಮಾಡಿದ್ರೆ ಡ್ರಿಪ್ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಹೂ ಬಿಡೋದಕ್ಕಿಂತ ಮುಂಚೆ ನೀರಾವರಿ ಕೊಡಬಾರ್ದು. ಯಾಕಂದ್ರೆ ನೀವು ಹಾಕಿ ಕೊಟ್ರೆ ಅದು ಬರೀ ಎಲೆಗಳನ್ನ ಚಿಗುರುಗಳನ್ನ ಬಿಡ್ತಾ ಹೋಗ್ತಾ ಹೊರತು ಹೂ ಬಿಡೋಕ್ಕೆ ಲೇಟ್ ಆಗ್ತದೆ. ಅದನ್ನ ತಪ್ಪಿಸುವ ದೃಷ್ಟಿಯಿಂದ ಹೂ ಬಿಟ್ಟ ಮೇಲೆ ಅದನ್ನು ಸೂಕ್ತವಾಗಿ ನೋಡಿಕೊಂಡು ನಿಮಗೆ ಗಿಡ ರೆಸ್ಪಾಂಡ್ ಮಾಡ್ತದೆ ಅಂದ್ರೆ ಗಿಡ ಹೇಗೆ ವರ್ತಿಸ್ತದೆ ನೀರಾವರಿ ಕೊಟ್ಕೊಳ್ಳಕ್ ಗೊತ್ತಾಗ್ತದೆ ನಿಮಗೆ. ಅದನ್ನು ನೋಡಿಕೊಂಡು ನೀವು ನೀರಾವರಿಯನ್ನು ಶೆಡ್ಯೂಲ್ ಮಾಡಬಹುದು. ಸಾಮಾನ್ಯ ಎಲ್ಲ ಬೆಳೆಯಲ್ಲಿ ಹೇಳುವಂತಹದ್ದು ಈ ಮುಚ್ಚಿಗೆ ಬೆಳೆ ಅಥವಾ ಮುಚ್ಚಿಗೆಯನ್ನು ಕೊಡುವಂತಹದ್ದು ಮಲ್ಚಿಂಗ್ ಎನ್ನುವಂತಹದ್ದು, ಗೇರು ಬೆಳೆಗೂ ಕೂಡ ಅದರ ಒಂದು ಅವಶ್ಯಕತೆ ಇದೆಯಾ? ಅತಿಸಾಂದ್ರ ಪದ್ಧತಿಯಲ್ಲಿ ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ, 3 ವರ್ಷದ ತನಕ ನೀವು ಮುಚ್ಚಿಗೆ ಬೆಳೆ ಅಥವಾ ಮಧ್ಯದಲ್ಲಿ ಅಂತರ ಬೆಳೆ ಈ ತರ ಎಲ್ಲ ಮಾಡಬಹುದು. ಸಾಗರ ಪ್ರದೇಶದಲ್ಲಿ ಕಲ್ಲಂಗಡಿಯನ್ನ ಬೆಳೆದಿದ್ದು ನಾನು ನೋಡಿದ್ದೇನೆ, ಬೇರೆ ಬೇರೆ ಬೆಳೆಗಳನ್ನ ಬೆಳಿಬಹುದು. ಮರಗೆಣಸು ಇದೆಲ್ಲ ಬೆಳೆದಿದ್ದು ನೋಡಿದ್ದೇನೆ. ಆದ್ರೆ ಗೇರಿಗೆ ನೆರಳಾಗಬಾರ್ದು. ಯಂತ್ರ ಬೆಳೆಗಳನ್ನು ಬೆಳೆಯುವಾಗ ಒಂದು ವಿಚಾರ ಅಂತ ಹೇಳಿದ್ರೆ ನೆರಳಾಗಬಾರ್ದು ಅತಿಸ. ಬಟ್ ಆದ್ರೆ ಅತಿಸಾಂದ್ರ ಪದ್ಧತಿಯಲ್ಲಿ 3 ವರ್ಷ ಆದ್ಮೇಲೆ ಯಾವುದೇ ಅಂತರ ಬೆಳೆಗಳನ್ನು ಬೆಳೆಯೋಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಹತ್ತತ್ರ ಬಂದಿರ್ತವೆ ಮತ್ತೆ ಅಲ್ಲಿ ಅಗತ್ಯವೂ ಇಲ್ಲ. ಯಾಕೆಂದ್ರೆ ಇಡೀ ಪ್ರದೇಶ ಸಾಕಷ್ಟು ಕವರ್ ಆಗಿಬಿಟ್ಟಿರ್ತದೆ, ಯಾವುದೇ ಒಂದು ಅವಕಾಶ ಕೂಡ ಇರೋದಿಲ್ಲ. ಮಾಮೂಲಿ ಪದ್ಧತಿಯಲ್ಲಾದ್ರೆ ನೀವು ಏನೇ ಅಂತರ ಬೆಳೆಗಳನ್ನು ಏನ್ ಬೇಕಾದ್ರೂ ಬೆಳ್ಕೊಳ್ಬಹುದು. ಈಗ ಕರಾವಳಿ ಜಿಲ್ಲೆ ಈ ಒಂದು ಅತಿಸಾಂದ್ರ ಗೇರು ಕೃಷಿಗೆ ಎಷ್ಟರ ಮಟ್ಟಿಗೆ ಸೂಕ್ತವಾಗಿದೆ, ಹಾಗೂ ಬೇರೆ ಪ್ರದೇಶಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಇದರ ಒಂದು ವಿಸ್ತಾರ ಹೇಗೆ ನಡೀತಾ ಇದೆ? ಇದು ಬಹಳ ಸೂಕ್ತವಾದಂತ ಪ್ರಶ್ನೆ. ಯಾಕೆಂದ್ರೆ ಯಾವುದೇ ತಂತ್ರಜ್ಞಾನ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿ ಆದ್ರೆ ಅದರ ಸಾರ್ಥಕತೆ ಪಡೆಯೋದು ಅದು ರೈತರ ಹೊಲಕ್ಕೆ ಹೋಗಿ ಯಶಸ್ಸಾದಾಗ. ಈ ನಿಟ್ಟಿನಲ್ಲಿ ನಾವು ಸಾಧಾರಣ ಒಂದು 8 ವರ್ಷದ ಹಿಂದೆ ಈ ಒಂದು ಅತಿಸಾಂದ್ರ ಪದ್ಧತಿಯನ್ನು ರೈತರ ಹೊಲಕ್ಕೆ ಪರಿಚಯಿಸಿದ್ವಿ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಹತ್ತಿರ ಇರುವಂತಹ ಒಂದು ಏನು ಕೆದಂಬಾಡಿ ಅಂತೇಳಿ ಗ್ರಾಮ, ಅದರಲ್ಲಿ ಸುಭಾಶ್ರೈ ಅಂತ ಹೇಳಿ ಇದ್ದಾರೆ. ಅವರು ಕೂಡ ಅತಿಸಾಂದ್ರ ಪದ್ಧತಿಯಲ್ಲಿ ವಿಯ ರೈತರಿ ಬೆಳೆದಿದ್ದಾರೆ. ಮತ್ತೆ ಪಾಪನಡ್ಕ ದೇರಣ್ಣರೈ ಇರ್ದೆ ಬೆಟ್ಟಂಪಾಡಿ ಅಂತ, ಅಲ್ಲಿ ಪಾಪನಡ್ಕ ದೇರಣ್ಣರೈ ಅಂತ ಅವರು ಕೂಡ ಬೆಳೆದಿದ್ದಾರೆ. ಅದೇ ರೀತಿಯಲ್ಲಿ ಮಂಚಿಯಲ್ಲಿ ಸತ್ಯಭಾಮ, ಅಫ್ಕೋರ್ಸ್ ಬೇರೆ ಬೇರೆ ವೆರೈಟೀಸು ಬೆಳೆದಿದ್ರು, ಬಟ್ ನಾವೆಲ್ಲ ನೋಡಿದಾಗ ವಿಯ ರೈತರಿ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಈವನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ವಿಯ ರೈತರಿ ಬಹಳ ಸೂಟೇಬಲ್. ಮತ್ತೆ ಮಹಾಲಿಂಗ್ ನಾಯಕ, ಸೀನಪ್ಪ ನಾಯಕ ಇವರು ಎಲ್ಲ ತುಂಬಾ ರೈತರು, ಈ ರೀತಿಯ ಕರುಣಾಕರ್ ರೈ ಅವರು, ಈ ರೀತಿ ಎಲ್ಲ ರೈತರು ಕೂಡ ಅತಿಸಾಂದ್ರ ಪದ್ಧತಿಯಲ್ಲಿ ದಕ್ಷಿಣ ಕನ್ನಡದಲ್ಲಿ ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆದು ಯಶಸ್ಸು ಗಳಿಸಿದ್ದಾರೆ. ಈಗ 8 ವರ್ಷಕ್ಕೆ ಹೋಗ್ತಾ ಇದ್ದಾರೆ. ಮಧ್ಯೆ ಕೆಲವರು ಒಂದೊಂದು ಗಿಡ ತೆಗೆಯೋಣ, ಇದು ನಿರ್ವಹಣೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 8 ವರ್ಷದವರೆಗೆ ಒಂದು ತೃಪ್ತಿಕರ ಇಳುವರಿ ಅವರಿಗೆ ಬಂದಿದೆ. ಮತ್ತೆ ಈ ಸಾಗರದ ಶಿವಮೊಗ್ಗ ಜಿಲ್ಲೆಯ ಸಾಗರ ಮತ್ತೆ ಸೊರಬ ಈ ಎರಡು ತಾಲೂಕುಗಳಲ್ಲಿ ರೈತರು ಒಮ್ಮೆ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದಿದ್ರು. ಇವರು ಅತಿಸಾಂದ್ರ ಪದ್ಧತಿಯನ್ನು ಅವರಿಗೂ ಕೂಡ ಪರಿಚಯಿಸಿದ್ವಿ. ಮಲ್ನಾಡು ಮತ್ತು ಕರಾವಳಿಯಲ್ಲಿ ಸಾಧಾರಣ ಮಣ್ಣಿನ ಸ್ಥಿತಿಗತಿ ಆಲ್ಮೋಸ್ಟ್ ಸೇಮ್ ಇದೆ. ಯಾಕೆಂದ್ರೆ ಜಾಸ್ತಿ ಮಳೆ ಬೀಳೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ. ಇಲ್ಲಿ ಅತಿಸಾಂದ್ರ ಪದ್ಧತಿ ಸೂಕ್ತ ಅಂತ ನಾವು ಯೋಚನೆ ಮಾಡಿದ್ವಿ. ಹಾಗಾಗಿ ಸಾಗರದ ರೈತರು ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬಂದಾಗ ಅವರನ್ನ ರೈತರ ಹೊಲಕ್ಕೆ ಕರ್ಕೊಂಡೋಗಿ ಅವರಿಗೆಲ್ಲ ತೋರಿಸಿದ್ವಿ. ಅವರು ಬಹಳ ಪ್ರಭಾವಿತರಾದ್ರು, ಅದನ್ನ ಅವ್ರು ಹೋಗಿ ಅಲ್ಲಿ ಬೆಳೆದ್ರು. ಅವರು ಈಗ 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಈ 3 ವರ್ಷಗಳಲ್ಲಿ ಅಂದ್ರೆ 2ನೇ ವರ್ಷಕ್ಕೆ ಇಳುವರಿ ಶುರು ಆಗ್ತದಲ್ಲ, ಈ 3 ವರ್ಷಗಳಲ್ಲಿ ಸಾಧಾರಣ ಅಲ್ಲಿ ಅತಿಸಾಂದ್ರ ಪದ್ಧತಿ ಸುಮಾರು 90 ಎಕರೆಯಲ್ಲಿ 75 ಜನ ರೈತರು ಸುಮಾರು 40,000ಕ್ಕಿಂತನೂ ಗಿಡ ಹೆಚ್ಚು ಹಾಕಿ ಅವರು ಮಾಡ್ತಾ ಇದ್ದಾರೆ. ಒಂದು 5-6 ಜನ ಫಾರ್ಮರ್ಸ್ ಅವರು 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. ಇನ್ನು ಉಳಿದವರು 2ನೇ ವರ್ಷ 3ನೇ ವರ್ಷ ಹಿಂಗೆಲ್ಲ ಇದ್ದಾರೆ. ಆದ್ರೆ ಒಟ್ಟಾರೆ ಮೊನ್ನೆ ಕೂಡ ನಾವೆಲ್ಲ ಕ್ಷೇತ್ರ ಭೇಟಿ ಎಲ್ಲ ಮಾಡಿದ್ವಿ. ಒಟ್ಟಾರೆ ಅವರ ಒಂದು ಫೀಡ್ಬ್ಯಾಕ್ ಅಥವಾ ಅವರ ಅನಿಸಿಕೆಗಳನ್ನು ನೋಡಿದ್ರೆ ಅತಿಸಾಂದ್ರ ಪದ್ಧತಿ ಗೇರ್ನಲ್ಲಿ ಬಹಳ ಸೂಕ್ತ ಇದೆ, ನಮಗಿದು ಲಾಭದಾಯಕ ಅಂತಾನೆ ಹೇಳ್ತಾರೆ. ಈಗ 5ನೇ ವರ್ಷಕ್ಕೆ ಹೋಗ್ತಿರುವಂತಹ ಕೆಲವು ರೈತರು ಕೂಡ ಬಹಳ ಬಹಳ ಚೆನ್ನಾಗಿ ಬರ್ತಾ ಇದೆ, ನಮಗೆ ಒಳ್ಳೆ ಇಳುವರಿ ಸಿಕ್ಕಿದೆ. ಅವರು ಸಾಧಾರಣ ಈಗ 4ನೇ ವರ್ಷದಲ್ಲಿ ಸಾಧಾರಣ 2-2.5 ಕೆಜಿ ಒಂದು ಗಿಡಕ್ಕೆ ತೆಗೆದಿದ್ದಾರೆ. ಅಂದ್ರೆ ಸಾಧಾರಣ ನಿಮಗೆ 1 ಎಕರೆಗೆ 8 ಕ್ವಿಂಟಲ್ಕ್ಕಿಂತ ಜಾಸ್ತಿ ಬಂದಿದೆ. ಸೊ ಅವರಿಗೆ ಬಹಳ ಅನುಕೂಲ ಆಗಿದೆ ಅಂತ ಹೇಳಿ ಅವರ ಅನಿಸಿಕೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ನಾವು ಏನ್ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, 5 ವರ್ಷಕ್ಕಿಂತನೂ ನಾವು ಇನ್ನೂ ಒಂದು 2-3 ವರ್ಷ ನೋಡೋಣ ಹೇಗಿದೆ ಅಂತ ಹೇಳಿ, ಯಾಕೆಂದ್ರೆ ಈಗಲೇ ಅದನ್ನ ಅಭೂತಪೂರ್ವ ಯಶಸ್ಸು ಅಂತ ನಾವು ಶರ ಬರೀಲಿಕ್ಕೆ ನಾವು ತಯಾರಿಲ್ಲ. ಯಾಕೆಂದ್ರೆ ಇನ್ನೂ ಒಂದು 3 ವರ್ಷ ಹೋಗಿ 8 ವರ್ಷ ಆದ್ಮೇಲೆ ಅದರ ಸಾಧಕ ಬಾಧಕಗಳನ್ನ ಪರಿಶೀಲಿಸಿ ಹೇಗೆ ಬರ್ತಾ ಇದೆ ಅಂತ. ಇಲ್ಲಿವರೆಗಿನ ಒಂದು ಏನು ಅದರ ಪರ್ಫಾರ್ಮೆನ್ಸ್ ಅಥವಾ ಅದರ ಫಲಿತಾಂಶ ತೃಪ್ತಿಕರ ಅಂತ ನಾನು ಹೇಳ್ಬೋದು. ಆದ್ರೆ ಅಲ್ಲಿ ಈಗ ಹೊಸ ಬೆಳೆ ಅಥವಾ ಸಾಗರ ಸೌರಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಗೇರು ಅಲ್ಲಿ ಅಪರಿಚಿತ ಅಲ್ಲ, ಆದರೆ ವ್ಯವಸ್ಥಿತ ಗೇರಿನ ಕೃಷಿ ಅಪರಿಚಿತ ಆಗಿತ್ತು. ಅಂದ್ರೆ ವ್ಯವಸ್ಥಿತವಾಗಿ ಗೇರಿನ ಕೃಷಿ ಗೊತ್ತಿರಲಿಲ್ಲ. ಅದನ್ನ ಅತಿಸಾಂದ್ರ ಪದ್ಧತಿ, ಇವನ್ ನಾರ್ಮಲ್ ಪದ್ಧತಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ ಕೆಲವರು. ಅತಿಸಾಂದ್ರ ಪದ್ಧತಿಯಲ್ಲಿ ಬೆಳೆದಾಗ ಅಲ್ಲಿ ನಮಗೆ ಅಂದ್ರೆ ಇಂಟೆನ್ಸಿವ್ ಕಲ್ಟಿವೇಶನ್ ಅಥವಾ ತುಂಬಾ ನಿಗಾ ಇಟ್ಟು ಮಾಡುವಂತ ಕೃಷಿಯಲ್ಲಿ ಅಲ್ಲಿ ಹೊಸ ಹೊಸ ಕೀಟಗಳು ಬರ್ಬೋದು, ಹೊಸ ಹೊಸ ಸಮಸ್ಯೆಗಳು ಉದ್ಭವಿಸಬಹುದು, ಅದೆಲ್ಲ ನಾವು ನಿರೀಕ್ಷೆನೂ ಕೂಡ ಮಾಡ್ತಾ ಇದ್ದೇವೆ. ನಾವು ನಿರೀಕ್ಷೆ ಮಾಡಿಲ್ಲ ಅಂತಲ್ಲ. ಅವರಿಗೆ ಒಂದು ಸಮಸ್ಯೆ ಏನ್ ಕಾಡ್ತಾ ಇದೆ ಅಂತ ಹೇಳಿದ್ರೆ, VRI 3 ಇದರಲ್ಲಿ ತುಂಬಾ ಚೆನ್ನಾಗಿ ಹೂ ಬರ್ತದೆ, ಆದ್ರೆ ಹೂ ಕಾಯಿ ಕಟ್ಟುವ ಪ್ರಮಾಣ ಕಡಿಮೆ ಇದೆ. ಅದು 2-3 ಕಾರಣಗಳಿಗೋಸ್ಕರ ಆಗಿರ್ಬೋದು. ಒಂದು, ಅವರು ಜೇನು ಪೆಟ್ಟಿಗೆ ಏನು ಇಡ್ತಾ ಇಲ್ಲ, ಅಲ್ಲಿ ಕೀಟಗಳ ಆಕ್ಟಿವಿಟಿ ಕಡಿಮೆ ಇರ್ಬೋದು, ಅಥವಾ ಪೊಟಾಶ್ ಕೊರತೆಯಿಂದನೂ ಹಾಗಾಗ್ತಾ ಇರ್ಬೋದು, ಅಥವಾ ಅವರು ಏನಂದ್ರೆ ಸ್ಪ್ರೇ ಎಲ್ಲ ತುಂಬಾ ಮಾಡಿ ಅಲ್ಲಿರುವಂತಹ ನೇಟಿವ್ ಬೀಸ್ ಅಂದ್ರೆ ಅಲ್ಲಿರುವಂತಹ ಏನು ಪರಾಗಸ್ಪರ್ಶ ಮಾಡುವಂತಹ ಕೀಟಗಳ ಸಂಖ್ಯೆ ಕಡಿಮೆ ಆಗಿರೋದು ಕೂಡ ಕಾರಣ ಆಗಿರ್ಬೋದು. ಇದಕ್ಕೆಲ್ಲ ನಾವು ಮೆಜರ್ಸ್ ಅವ್ರಿಗೆ ಹೇಳಿದೀವಿ. ಆದಾಗ್ಯೂ ಕೂಡ ಎಲ್ಲ ಸಮಸ್ಯೆ ಇದ್ದಾಗಲೂ ಕೂಡ ಅವರ ಇಳುವರಿ ತೃಪ್ತಿಕರ. ನಾವು ಅಲ್ಲಿ ಟ್ರೈನಿಂಗ್ ಕೂಡ ನಡೆಸಿದ್ವಿ, 2 ದಿವಸದ ಟ್ರೈನಿಂಗ್ ಕೂಡ ನಡೆಸಿದ್ವಿ. ಸಾಗರ ಸೊರಬ ಮತ್ತು ಸಾಗರ ಸೊರಬ ಎಸ್ಪೆಷಲಿ ತಾಲೂಕುಗಳಲ್ಲಿ ಅತ್ಯದ್ಭುತವಾಗಿ ಗೇರಿನ ಕೃಷಿ ಅತಿಸಾಂದ್ರ ಪದ್ಧತಿಯಲ್ಲಿ ಬಹಳ ಚೆನ್ನಾಗಿ ಬರ್ತಾ ಇದೆ. ಈಗ ಇದರೊಂದು ಖರ್ಚು ವೆಚ್ಚವನ್ನು ನೋಡಿದಾಗ ಈ ಅತಿಸಾಂದ್ರ ಬೇಸಾಯ ಪದ್ಧತಿ ಮತ್ತು ಮಾಮೂಲಿಯಾಗಿ ಅಥವಾ ಸಾಂಪ್ರದಾಯಿಕವಾಗಿ ಈ ಗೇರು ಕೃಷಿಯನ್ನು ಮಾಡುವಂತಹದ್ದು ಎಷ್ಟು ವೆಚ್ಚ ಹಾಗೂ ಹೆಚ್ಚು ಲಾಭದಾಯಕ ಅಂತ ನೀವು ಇದನ್ನ ಅಂದ್ರೆ ತುಲನಾತ್ಮಕವಾಗಿ ನೋಡಿದ್ರೆ ಅದು ಒಂದೊಂದು ಪ್ರದೇಶಕ್ಕೆ ಒಂದೊಂದರ ಆಗ್ತದೆ. ಮತ್ತೆ ಒಂದೊಂದು ಪ್ರದೇಶದಲ್ಲಿ ಈಗ ದಕ್ಷಿಣ ಕನ್ನಡದಲ್ಲಾದ್ರೆ ನಿಮಗೆ 600-700 ರೂಪಾಯಿ ಲೇಬರ್ ಚಾರ್ಜ್ ಇದೆ ಕತ್ತರಿಸೋದಕ್ಕೆ. ಅದೇ ಸಾಗರದಂಥ ಪ್ರದೇಶದಲ್ಲಾದ್ರೆ 250-300 ರೂಪಾಯಿಗೆಲ್ಲ ಸಿಗ್ತಾರೆ. ಅದೇ ನೀವು ಚಿತ್ರದುರ್ಗ ಸೈಡ್ ಎಲ್ಲ ಹೋದ್ರೆ 150 ರೂಪಾಯಿಗೆಲ್ಲ ಸಿಗ್ತಾರೆ. ಅದು ಕೆಲಸಗಾರರ ಲಭ್ಯತೆ ಮೇಲೂ ಹೋಗ್ತದೆ. ಬಟ್ ಆದ್ರೆ ಏನಪ್ಪ ಅಂತ ಹೇಳಿದ್ರೆ ಇಳುವರಿ ನೋಡಿದಾಗ ಅಂದ್ರೆ ನಾವು ಖರ್ಚು ವೆಚ್ಚವನ್ನ ಇಷ್ಟೇ ಖರ್ಚು ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸಾಧಾರಣ 1 ಎಕರೆಗೆ ನಿಮಗೆ ನಾರ್ಮಲ್ ಪದ್ಧತಿಯಲ್ಲ ಆದ್ರೆ 35,000 ಎಲ್ಲ ಬರ್ಬೋದು. ಇದು ಅತಿಸಾಂದ್ರ ಪದ್ಧತಿಯಲ್ಲಿ 1 ಲಕ್ಷದ ಮೇಲೆ ನಿರ್ವಹಣೆಗೆ ಬರ್ಬೋದು. ಆದ್ರೆ ಇದರ ಇಳುವರಿ ಮತ್ತೆ ನೋಡಿದಾಗ ಮತ್ತೆ ಮಾರ್ಕೆಟ್ ರೇಟ್ ನೋಡಿದಾಗ ಅತಿಸಾಂದ್ರ ಪದ್ಧತಿ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಬಹಳ ಏನು ಕಡಿಮೆ, 1 ಎಕರೆಯಲ್ಲಿ ಒಂದು ಹೇಳ್ಬಿಡ್ತೀನಿ, ಎಕರೆ ವಾರ ತಗೊಂಡ್ರೆ ನಿಮಗೆ 3ನೇ ವರ್ಷಕ್ಕೆ ಇದರಲ್ಲೊಂದು 1/2 kg ಬರ್ತದೆ ಅಂತ ಇಟ್ಕೊಳ್ಳೋಣ. ಮಾಮೂಲಿ ಪದ್ಧತಿಯಲ್ಲಿ ಒಂದು ಮರಕ್ಕೆ 62 ಗಿಡ ಇರ್ತದೆ. 62 ಗಿಡ 6×18 6×18 ಅಂತ ಹೇಳಿದ್ರೆ ನಿಮಗೆ ಅಲ್ಲ 6×12 ಅಲ್ಲಿಗೆ ಸಾಧಾರಣ ಒಂದು ಎಷ್ಟು 1 ಕ್ವಿಂಟಾಲ್ ಬರ್ಬೋದಾ? 120 ಕಿಲೋ ಅದು ಒಂದು ಕಾಲ್ ಕ್ವಿಂಟಾಲ್ ಇಲ್ಲಾದ್ರೆ 4 ಕ್ವಿಂಟಾಲ್ ಬರ್ತದೆ ನಿಮ್ಗೆ. 2ನೇ ವರ್ಷಕ್ಕೆ ಸರಿಯಾಗಿ ಮಾಡಿದ್ರೆ ಮಿನಿಮಮ್ 4 ಕ್ವಿಂಟಾಲ್ ಬಂದೇ ಬರ್ತದೆ. ಅದನ್ನ ನೀವು ಮಾರ್ಕೆಟ್ ರೇಟ್ 100-110 ರೂಪಾಯಿ ಇದೆ. ಈಗ ಸಾಗರದಂತ ಪ್ರದೇಶದಲ್ಲೆಲ್ಲ ಅವರಿಗೆ 100-110 ರೂಪಾಯಿ ಸಿಕ್ಕಿದೆ. ಅಫ್ಕೋರ್ಸ್ ದಕ್ಷಿಣ ಕನ್ನಡದಲ್ಲಿ ಇದು ಕಡಿಮೆ ಇದೆ, ಏನು 85-90 ರೂಪಾಯಿ ಎಲ್ಲ ಕೊಟ್ಟು ಮನೆ ಬಾಗಿಲಲ್ಲಿ ಇನ್ನೂ ಕಡಿಮೆ ಇದೆ, 70 ರೂಪಾಯಿ ಎಲ್ಲ ಕೊಟ್ಟಿದ್ದೇನೆ ಅಂತೇಳಿ ಈಗ ಬೆಳಗ್ಗೆ ತಾನೇ ಬಂದ ರೈತರೊಬ್ರು ಹೇಳ್ತಾ ಇದ್ರು. ಸೊ ಹಾಗಿದ್ದಾಗ ನೀವು ಅತಿಸಾಂದ್ರ ಪದ್ಧತಿ ಖಂಡಿತವಾಗಿ ಲಾಭ ಬರ್ತದೆ ಮತ್ತು ಬೇಗ ನಿಮಗೆ ಅಂದ್ರೆ ಹಾಕಿದ ಬಂಡವಾಳ ವಾಪಸ್ ಬರಲಿಕ್ಕೆ ಅತಿಸಾಂದ್ರ ಪದ್ಧತಿ ನಮ್ಮ ಈವರೆಗಿನ ರೈತರ ಹೊಲದ ಅನುಭವದ ಪ್ರಕಾರ ಒಳ್ಳೇದು ಅಂತ ಅನಿಸ್ತಾ ಇದೆ. ಅತಿಸಾಂದ್ರ ಪದ್ಧತಿಯ ಸವಾಲುಗಳು ಏನೇನು? ಅತಿಸಾಂದ್ರ ಪದ್ಧತಿಯ ಸವಾಲುಗಳು ಬಹಳಷ್ಟಿದ್ದಾವೆ. ಯಾಕೆಂದ್ರೆ ಎಲ್ಲಾ ರೈತರಿಗೆ ಇದರ ಸರಿಯಾದ ಎಲ್ಲ ಒಳಮಗ್ಗುಲುಗಳ ಪರಿಚಯ ಇಲ್ಲ. ಅತಿಸಾಂದ್ರ ಪದ್ಧತಿಯಲ್ಲಿ ತಳಿ ಆಯ್ಕೆ ಬಹಳ ಇಂಪಾರ್ಟೆಂಟ್. ನಾ ಮೊದ್ಲು ಹೇಳ್ದಂಗೆ ತಳಿ ಆಯ್ಕೆ ಬಹಳ ಇಂಪಾರ್ಟೆಂಟ್. ತಳಿ ಆಯ್ಕೆಯಲ್ಲಿ ನೀವು ಸೋತ್ರಿ ಒಮ್ಮೆ ಅಂತ ಹೇಳಿದ್ರೆ, ಅಂದ್ರೆ ನೀವು VRI 3 ಬದಲು ವೆಂಗುರ್ಲಾ 7 ಅಥವಾ ಭಾಸ್ಕರ ಹಾಕಿ ಅತಿಸಾಂದ್ರ ಪದ್ಧತಿಯಲ್ಲಿ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಲಾಸ್ ಆಗ್ತದೆ. ಅದು ತಳಿ ಆಯ್ಕೆ ಒಂದು ಸವಾಲು, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಒಂದು ಸವಾಲು. ಎರಡನೇ ಸವಾಲು ಏನಪ್ಪ ಅಂತ ಹೇಳಿದ್ರೆ ನಮಗೆ ಸವರುವಿಕೆ, ಅದರ ಪ್ರೂನಿಂಗ್ ಹೇಗೆ ಅವರಿಗೆ ಮಾಡಬೇಕು ಅನ್ನೋದು ರೈತರಿಗೆ ನಾವು ಸರಿಯಾಗಿ ಮುಟ್ಟಿಸೋದು ಸವಾಲು. ಅವರು ಕೂಡ ಕಲ್ತ್ಕೊಳ್ಬೇಕಾಗ್ತದೆ. ಈ ಅತಿಸಾಂದ್ರ ಪದ್ಧತಿಯನ್ನ ಸುಮ್ಮನೆ ನಾನೇನೋ ಮಾಡಿದೆ, ಒಟ್ರಾಸಿ ಏನೋ ಬೆಳೆ ಬೆಳೆದೆ, ಬೆಳೆ ಬೆಳಿಬೇಕು, ಗೇರು ಮಾಮೂಲಿ ಗುಡ್ಡೆಯಲ್ಲಿ ಬೆಳೆಯುವುದು, ಹೀಗೆ ನಿಗಾ ಇಲ್ಲದೆ ಅಂದ್ರೆ ಸೀರಿಯಸ್ನೆಸ್ ಇಲ್ಲದೆ ಮಾಡಿದ್ರೆ ಅತಿಸಾಂದ್ರ ಪದ್ಧತಿ ಫೇಲ್ಯೂರ್ ಆಗೇ ಆಗ್ತದೆ, ಅದು ಸಕ್ಸಸ್ ಆಗೋದೇ ಇಲ್ಲ. ಆಮೇಲೆ ನಾವು ಏನ್ ಮಾಡ್ತೇವೆ, ಅದು ಸರಿ ಇಲ್ಲ, ಅದು ತಂತ್ರಜ್ಞಾನವೇ ಸರಿ ಇಲ್ಲ ಅಂತ ಹೇಳೋ ಮಟ್ಟಕ್ಕೆ ಹೋದವರನ್ನು ನೋಡಿದ್ದೇವೆ. ಹಾಗಾಗಿ ತಳಿ ಆಯ್ಕೆ ಮತ್ತು ಅದರ ಸವರುವಿಕೆ ಹೇಗೆ, ನಿರ್ದಿಷ್ಟವಾಗಿ ಸವರುವಿಕೆ ಮತ್ತು ಪೋಷಕಾಂಶ ನಿರ್ವಹಣೆ, ಕೀಟ ಮತ್ತು ರೋಗ ನಿರ್ವಹಣೆ, ಇವಿಷ್ಟು. ಮತ್ತೆ ನಿರ್ದಿಷ್ಟ ಅವಧಿಯಲ್ಲಿ ಮಾಡಬೇಕಾದ ಕೆಲಸಗಳಿದ್ದಾವೆ ಅಲ್ಲಿ, ಟೈಮ್ ಬೌಂಡ್ ಕೆಲಸ ಅಂತ ಏನ್ ಹೇಳ್ತೀವಿ ಅದು. ಮತ್ತೆ ಅದರ ಸೌರವಿಕೆಯನ್ನ ಒಂದು ನಿರ್ದಿಷ್ಟ ಹಂತದಲ್ಲಿ, ನಾನು ಹೇಳಿದಾಗೆ ಅದನ್ನು ನಿರ್ದಿಷ್ಟ ಹಂತದಲ್ಲಿ ರಿಸ್ಟ್ರಿಕ್ಟ್ ಮಾಡಬೇಕು. ಗಿಡನ 5 ಅಡಿ ಎತ್ತರಕ್ಕೆ ಮಾಡಬೇಕು, ಇಲ್ಲೇ ಇದ್ರೆ ಬಹಳ ಬಹಳ ತೊಂದರೆ ಆಗ್ತದೆ. 6-7 ಅಡಿ ಎಲ್ಲ ಬಿಟ್ಟು ಮತ್ತೆ ಎಲ್ಲ ಸಮಸ್ಯೆ ಆಗಿರೋದು, ಕತ್ತರಿಸ್ಲಿಕ್ಕೆ ಸಮಸ್ಯೆ ಆಗಿರೋದು. ಮತ್ತೆ ರೈತರು ಬಹಳ ಬಹಳ ನಾವು ಹೇಳಿದ್ದನ್ನ ಬಿಟ್ಟು ಬೇರೆ ಬೇರೆ ಪ್ರಯೋಗ ಮಾಡ್ತಾರೆ, ಮಾಡ್ಲಿ, ಬೇಜಾರಿಲ್ಲ. ಆದ್ರೆ ಏನಾಗ್ತದೆ, ಅಲ್ಲಿ ಏನಾದ್ರೂ ಎಡವಟ್ಟಾದ್ರೆ ನಮ್ಮ ತಲೆ ಮೇಲೆ ಕಟ್ತಾರೆ, ಅದು ಸಮಸ್ಯೆ ಆಗೋದು. ಕೆಲವು ಕಡೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ರೈತರು ಒಂದು ಗಿಡವನ್ನು ಪ್ರೂನ್ ಮಾಡೋದು, ಮತ್ತೊಂದು ಗಿಡನ ಹಾಗೆ ಬಿಡೋದು, ಹೀಗೆಲ್ಲ ಮಾಡಿದ್ದಾರೆ. ಅದು ಏನಾಗ್ತದೆ, ಕಾಡಾಗಿ ಬಿಟ್ಟು ಅದರಲ್ಲಿ ಇಳುವರಿ ಬರೋದಿಲ್ಲ. ಈ ಒತ್ತೊತ್ತಾಗಿ ಅತಿ ಸಂದರ್ಭದಲ್ಲಿ ಒತ್ತೊತ್ತಾಗಿ ಗಿಡ ಹಾಕೋದ್ರಿಂದ ಗಿಡಗಳು ನೀವು ಸರಿಯಾಗಿ ನಿರ್ವಹಣೆ ಮಾಡದಿದ್ರೆ ಏನು ಬಿಸಿಲನ್ನು ಹುಡ್ಕೊಂಡು ಮೇಲೆ ಹೋಗ್ಬಿಡ್ತಾವೆ, ಇಳುವರಿ ತುಂಬಾ ಕಡಿಮೆ ಆಗಿಬಿಡ್ತದೆ. ಅದನ್ನ ಸರಿಯಾಗಿ ಬಿಚ್ಚಿದ ಕೊಡೆ ಆಕಾರದಲ್ಲಿ ಮತ್ತೆ ಅವರ ಎರಡು ಗಿಡಗಳ ಮಧ್ಯೆ ನಿರ್ದಿಷ್ಟ ಅಂತರವನ್ನು ಕಾಯ್ದುಕೊಂಡು ಸರಿಯಾಗಿ ಪ್ರೂನಿಂಗ್ ಮಾಡೋದು ಕಲಿಬೇಕಾಗುತ್ತೆ. ಇವಿಷ್ಟು ಮಾಡಿದ್ರೆ ನೀರಾವರಿ ಮತ್ತು ಪೋಷಕಾಂಶಗಳ ನಿರ್ವಹಣೆ ಅಂತ ಏನು ಸಮಸ್ಯೆ ಅಲ್ಲ. ಇಲ್ಲಿ ಸಮಸ್ಯೆ ಚಾಲೆಂಜಸ್ ಇರೋದು ವೆರೈಟಿ ಮತ್ತು ಅದರ ಸವರುವಿಕೆ ನಿರ್ವಹಣೆ ನಿರ್ದಿಷ್ಟ ಅವಧಿಯಲ್ಲಿ ಮಾಡಬೇಕಾದ ಕೆಲಸಗಳು. ಬಹಳ ಸಂತೋಷ ಡಾಕ್ಟರ್ ಮೋಹನ್ ತಲಕಾಲುಕೊಪ್ಪ ಅವರೇ. ಗೇರು ಬೆಳೆಯಲ್ಲಿ ಅತಿಸಾಂದ್ರ ಬೇಸಾಯ ಪದ್ಧತಿಯನ್ನು ಅನುಸರಿಸುವುದರಿಂದ ಯಾವ ರೀತಿಯ ಒಂದು ಪ್ರಯೋಜನ ಇದೆ, ಏನೇನು ಸವಾಲುಗಳನ್ನು ರೈತರು ಎದುರಿಸಬೇಕಾಗ್ತದೆ, ಹಾಗೂ ಹೀಗೆ ಮಾಡುವುದರಿಂದ ಯಾವ ರೀತಿಯ ಒಂದು ಹೆಚ್ಚಿನ ಲಾಭವನ್ನು ಪಡೆಯಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಶ್ಯಾಮ್ ಪ್ರಸಾದ್ ಅವರೇ, ಈ ಅವಕಾಶಕ್ಕಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸ್ತೇನೆ, ಹಾಗೂ ಆಕಾಶವಾಣಿಯ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತೇನೆ. ಅತಿಸಾಂದ್ರ ಪದ್ಧತಿಯಲ್ಲಿ ಗೇರು ಕೃಷಿ, ಈ ಕುರಿತು ಗೇರು ಸಂಶೋಧನಾ ನಿರ್ದೇಶನಾಲಯದ ಪ್ರಧಾನ ವಿಜ್ಞಾನಿ ಡಾ ಮೋಹನ್ ತಲಕಾಲುಕೊಪ್ಪ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇದುವರೆಗೂ ಗೇರಿನ ತಿರುಳು ತಿಳಿವು, ಸಮಗ್ರ ಗೇರು ಕೃಷಿ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಆರೋಗ್ಯ ಮಾಹಿತಿ ಕೇಳುವರೆ. ರೋಗ ನಿರೋಧಕತೆ ಅಥವಾ ಇಮ್ಯುನಿಟಿ ಎನ್ನುವಂತಹದ್ದು ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇರುವಂತಹ ಒಂದು ಮಾತು. COVID-19 ಸಂದರ್ಭದಲ್ಲಂತೂ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಪಡ್ಕೊಂಡಿದೆ. ಪ್ರತಿಯೊಬ್ಬ ಮನುಷ್ಯನ ದೇಹದಲ್ಲಿಯೂ ಕೂಡ ಕೆಲಸ ಮಾಡುವಂತಹ ರಕ್ಷಣಾ ವ್ಯವಸ್ಥೆಯನ್ನ ಒಟ್ಟಾಗಿ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ಪ್ರತಿರೋಧಕ ವ್ಯವಸ್ಥೆ ಎಂದು ಹೇಳಬಹುದು. ವಿವಿಧ ರೀತಿಯ ಪ್ರೋಟೀನ್ಗಳು, ಬಿಳಿ ರಕ್ತ ಕಣಗಳು, ಆಂಟಿಬಾಡಿಗಳು ಈ ರಕ್ಷಣಾ ವ್ಯವಸ್ಥೆಯ ಸೂತ್ರಧಾರಿಗಳು. ಪ್ರತಿ ಕ್ಷಣವೂ ದೇಹವನ್ನು ರಕ್ಷಿಸುವ ಗುರುತರ ಜವಾಬ್ದಾರಿ ಈ ರಕ್ಷಣಾ ವ್ಯವಸ್ಥೆಗೆ ಇರ್ತದೆ. ನಮ್ಮ ದೇಹವನ್ನು ಇತರ ರೋಗಾಣುಗಳಾದ ಬ್ಯಾಕ್ಟೀರಿಯಾ, ವೈರಸ್ ಮತ್ತು ಫಂಗಸ್ಗಳು ಅಥವಾ ಶಿಲೀಂಧ್ರಗಳು ಇಲ್ಲವೇ ಇನ್ನಾವುದೇ ಅಪಾಯಕಾರಿ ಅಪರಿಚಿತ ವಸ್ತುಗಳು ಪರಕಾಯ ಪ್ರವೇಶ ಮಾಡಿದ ಕೂಡಲೇ ಈ ರಕ್ಷಣಾ ವ್ಯವಸ್ಥೆ ಸಕ್ರಿಯವಾಗ್ತದೆ. ಈ ಅಪರಿಚಿತ ವಸ್ತುಗಳ ಮೇಲೆ ದಾಳಿ ಮಾಡಿ ದೇಹವನ್ನು ರಕ್ಷಿಸುತ್ತವೆ. ಈ ರಕ್ಷಣಾ ವ್ಯವಸ್ಥೆಯನ್ನು ಮುಖ್ಯವಾಗಿ ಆಕ್ಟಿವ್ ಮತ್ತು ಪ್ಯಾಸಿವ್ ರಕ್ಷಣಾ ವ್ಯವಸ್ಥೆ ಎಂದು ವಿಂಗಡಿಸಬಹುದು. ಹುಟ್ಟಿನ ಮಗು 1-2 ವರ್ಷದವರೆಗೆ ರೋಗಾಣುಗಳಿಂದ ಪಾರಾಗುವುದಕ್ಕೆ ತಾಯಿಯಿಂದ ಪ್ಲಾಸೆಂಟಾದ ಮುಖಾಂತರ ರಕ್ತದಲ್ಲಿ ತಾಯಿಯ ರಕ್ತದಿಂದಲೇ ಆಂಟಿಬಾಡಿಗಳನ್ನು ಪಡೆದಿರುತ್ತವೆ. ಇದನ್ನು ಪ್ಯಾಸಿವ್ ಅಥವಾ ನಿಯಂತ್ರಿತ ಇಮ್ಯುನಿಟಿ ಎಂದು ಕರೆಯಲಾಗುತ್ತದೆ. ಇನ್ನು ನಿಷ್ಕ್ರಿಯಗೊಂಡ ರೋಗಾಣುಗಳ ನಿಷ್ಕ್ರಿಯ ವಿಷರಹಿತ ಪ್ರೋಟೀನ್ ಅನ್ನು ದೇಹಕ್ಕೆ ಲಸಿಕೆಯ ಮೂಲಕ ನೀಡಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಬರುವ ಹಾಗೆ ಮಾಡಲಾಗ್ತದೆ. ಇದನ್ನ ಆಕ್ಟಿವ್ ಅಥವಾ ಕ್ರಿಯಾತ್ಮಕ ಇಮ್ಯುನಿಟಿ ಎಂದು ಕರೆಯಲಾಗ್ತದೆ. ಆಕ್ಟಿವ್ ಇಮ್ಯುನಿಟಿಯಲ್ಲಿ 2 ವಿಧಗಳಿವೆ. ನಮಗೆ ಅರಿವಿಲ್ಲದೆ ರೋಗ ಬಂದು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆ ರೋಗಾಣುಗಳ ವಿರುದ್ಧ ಹೋರಾಡಿ ಆ ರೋಗಾಣುವಿನ ವಿರುದ್ಧ ಸಮರ ಸಾರಿ ಆಂಟಿಬಾಡಿಗಳನ್ನು ಉತ್ಪತ್ತಿ ಮಾಡಿ ಮತ್ತೊಮ್ಮೆ ರೋಗ ಬಾರದ ಹಾಗೆ ನಮ್ಮ ದೇಹವನ್ನು ರಕ್ಷಿಸುತ್ತದೆ. ಇದು ಬಹಳ ಉತ್ತಮವಾದಂತಹ ನೈಸರ್ಗಿಕ ಕ್ರಿಯಾತ್ಮಕ ಇಮ್ಯುನಿಟಿ ಆಗಿರುತ್ತದೆ. ಉದಾಹರಣೆಗೆ, ಒಮ್ಮೆ ಚಿಕನ್ ಪಾಕ್ಸ್ ಅಥವಾ ಸಿತಾಳೆ ಸಿಡುಬು ರೋಗ ಬಂದರೆ ಜೀವನ ಪರ್ಯಂತ ಮಗದೊಮ್ಮೆ ಆ ರೋಗ ಬರುವುದಿಲ್ಲ. ಇದಕ್ಕೆ ಕಾರಣ ಆ ವೈರಾಣುಗಳ ವಿರುದ್ಧ ದೇಹವು ಪ್ರತಿರೋಧಕ ಶಕ್ತಿಯನ್ನು ಬೆಳೆಸಿಕೊಂಡಿರುತ್ತದೆ. ಇನ್ನು ಕೆಲವೊಮ್ಮೆ